ಕನತ್ತ ಇಲ್ಲಗ ರೋಹನ್ ಸಿಟಿ ನಿಕ್ಲೆಗಾದೊಂಡು ರೋಹನ್ ಕಾರ್ಪೊರೇಷನ್ ಡಾಟ್ ಇನ್. ಸೈಕ್ಲೋನ್ ಯಾನಿ ಚಕ್ರವಾತ್ ಕಿ ಭವಿಷ್ಯವಾಣಿ ಪಹಲೆ ಸೆ ಕಿ ಜಾ ಸಕ್ತಿ ಹೈ. ಭಾರತ ಸರ್ಕಾರ ಅಬ್ ಸೋಶಲ್ ಮೀಡಿಯಾ ಸಹಿತ ವಿಭಿನ್ನ ಮೀಡಿಯಾ ಪ್ಲಾಟ್ಫಾರ್ಮೋ ಪರ್ ಸಮಯ ಪರ ಇಸ್ಕಿ ಚೇತಾವನಿ ದೇತಿ ರಹತಿ ಹೈ. ಆಪ್ ಸಭಿ ಕೆ ಲಿಯೆ ಇಸ್ ಪರ್ ಧ್ಯಾನ್ ದೇನಾ ಜರೂರಿ ಹೈ. ಚಕ್ರವಾತ್ ಕೆ ದೌರಾನ್ ರೇಡಿಯೋ ಸುನ್ನೆ, ಟಿವಿ ದೇಖನೆ ತಥಾ ಸಮಾಚಾರ ಪತ್ರ ಪಢನೆ ಮಾತ್ರ ಸೆ ಆಪ್ ಅಪನಿ ಔರ್ ಅಪನೆ ಆಸ್ ಪಾಸ್ ಕೈ ಲೋಗೋ ಕಿ ಜಾನ್ ಬಚಾ ಸಕ್ತೆ ಹೈ. ಚಕ್ರವಾತ್ ಕಿ ಚೇತಾವನಿ SMS ಕೆ ಜರಿಯೆ ಭಿ ದಿ ಜಾತಿ ಹೈ. ಇಸ್ಲಿಯೆ ಅಪನೆ ಮೊಬೈಲ್ ಫೋನ್ ಹಮೇಶಾ ಚಾರ್ಜ್ ರಖೇ. ಕೇವಲ ಆಧಿಕಾರಿಕ ಚೇತಾವನಿ ಪರ್ ಧ್ಯಾನ್ ದೇ, ಅಫವಾಹೋ ಪರ್ ಧ್ಯಾನ್ ನ ದೇ. ಚಕ್ರವಾತ್ ಸೆ ಬಚಾ ಜಾ ಸಕ್ತಾ ಹೈ, ತಯಾರಿ ಮೇ ಹಿ ಸಮಜ್ದಾರಿ ಹೈ. ರಾಷ್ಟ್ರೀಯ ಆಪದಾ ಪ್ರಬಂಧನ್ ಪ್ರಾಧಿಕರಣ ಭಾರತ ಸರ್ಕಾರ ದ್ವಾರ ಜನಹಿತ್ ಮೇ ಜಾರಿ. ಈಗ ಪಂಗೋಶಿಯಸ್ ಮೀನು ಸಾಕಣೆ ಕುರಿತು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ಮೀನು ವಿಜ್ಞಾನಿ ಶ್ರೀನಿವಾಸ ಹುಲಕೋಟಿ ಅವರಿಂದ ಮಾಹಿತಿ. ನಮಸ್ಕಾರ ಸ್ತೋತ್ರಗಳೇ, ಇವತ್ತು ಪಂಗ್ಯಾಶಸ್ ಮೀನು ಸಾಕಾಣಿಕೆ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ರೈತರು ಗೆಂಡೆ ಮೀನು ಕೃಷಿ ಮಾಡೋದು ಬಹಳ ವರ್ಷದಿಂದ ಚಾಲ್ತಿ ಇದೆ. ಆದರೆ ಸುರಿಗೆ ಮೀನು ಸಾಕಣೆ ಗೆಂಡೆ ಮೀನು ಸಾಕಣೆಗೆ ತುಲನೆ ಮಾಡಿದ್ರೆ ಹೆಚ್ಚು ಲಾಭ ಗಳಿಸಬಹುದಾದಂಥ ಒಂದು ಮಾಹಿತಿ ಇತ್ತೀಚಿನ ಒಂದು ಸಂಶೋಧನೆಯಲ್ಲಿ ತಿಳಿದು ಬಂದಿದೆ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ರೈತರು ಈ ಮೀನು ಸಾಕಾಣಿಕೆಗೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಈ ಮೀನಿನ ವೈಜ್ಞಾನಿಕ ಹೆಸರು ಪಂಗೇಶಸ್ ಸುಚಿ ಅಂತ. ಸಿಹಿ ನೀರಿನಲ್ಲಿ ಬೆಳೆಯುವ ಈ ಮೀನನ್ನು ರೈತರು ತಮ್ಮ ಜಮೀನಿನಲ್ಲಿರುವ ಸಣ್ಣ ಕೆರೆ ಅಥವಾ ಕುಂಟೆಗಳಲ್ಲಿ ನಿರ್ಮಿಸತಕ್ಕಂಥ ಕೊಳಗಳಲ್ಲಿ ಸಾಕಣೆ ಮಾಡ್ತಾರೆ. ಸ್ಥಳೀಯವಾಗಿ ಇದನ್ನು ಸುರಿಗೆ ಮೀನು ಅಥವಾ ಕೆಲವು ಕಡೆ ಸಿಹಿನೀರು ಶಾರ್ಕ್ ಅಂತಲೂ ಕರೀತಾರೆ. ಇದು ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ಪ್ರಚಲಿತದಲ್ಲಿದ್ದು ಬೆಳ್ಳಿ ಮೈ ಬಣ್ಣದಿಂದ ಕೂಡಿರುತ್ತೆ. ಶಾರ್ಕ್ ಮೀನಿನಂತೆ ಕಾಣೋ ಈ ಮೀನು ಅತಿ ಶೀಘ್ರವಾಗಿ ಮಾರುಕಟ್ಟೆ ಗಾತ್ರಕ್ಕೆ ಬೆಳೀತಕ್ಕಂಥ ಸಾಮರ್ಥ್ಯ ಹೊಂದಿದೆ. ಈ ಮೀನು ಮಾಂಸಾಹಾರಿ ಹಾಗೂ ಶಾಖಾಹಾರಿಯೂ ಹೌದು. ಗೆಂಡೆ ಮೀನನ್ನು ಸಾಕಣೆಗಿಂತ ಅಧಿಕ ಇಳುವರಿಯನ್ನು ನಾವು ಈ ಸುರಿಗೆ ಮೀನು ಸಾಕಾಣಿಕೆಯಲ್ಲಿ ನಾವು ಕಾಣಬಹುದು. ಮೀನು ಮರಿ ಬಿತ್ತನೆಗೆ ಮುನ್ನ ಅನುಸರಿಸಬೇಕಾದಂಥ ಅಂಶಗಳು ಮತ್ತು ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳೇನೆಂದರೆ, ಮೀನು ಮರಿ ಬಿತ್ತನೆಗೂ ಮುನ್ನ ಅನುಸರಿಸಬೇಕಾದ ಅಂಶಗಳು ಮತ್ತು ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳು ಏನೆಂದರೆ, ಹೊಸದಾಗಿ ಮೀನು ಕೃಷಿ ಮಾಡುವ ರೈತರು ಕೊಳಗಳನ್ನು ಮೀನು ಸಾಕಾಣಿಕೆಗೆ ಯೋಗ್ಯವಾಗಿ ಮಣ್ಣು ಮತ್ತು ನೀರಿನ ಗುಣಧರ್ಮಗಳಿಗೆ ಅನುಗುಣವಾಗಿ ತಯಾರಿಸಿಕೊಂಡು ಮೀನು ಕೃಷಿ ಮಾಡಬೇಕು. ಜಲಸಸ್ಯಗಳು, ಅನುಪಯುಕ್ತ ಕಳೆ ಮೀನುಗಳು ಹಾಗೂ ಹಾನಿಕಾರಕ ಮೀನುಗಳಿದ್ದರೆ ಅವುಗಳನ್ನು ನಾವು ನಿರ್ಮೂಲನೆ ಮಾಡಬೇಕು. ಅನುಪಯುಕ್ತ ಮೀನುಗಳು ಕೊಳದ ಒಳಗೆ ಬರದಂತೆ ಹಾಗೂ ಬಿತ್ತನೆ ಮಾಡಿದ ಮೀನುಗಳು ಹೊರಗೆ ಹೋಗದಂತೆ ಒಳ ಮತ್ತು ಹೊರತೂಬುಗಳಿಗೆ ಸಣ್ಣ ಕಣ್ಣಿನ ಜಾಲರಿ ಅಥವಾ ಪ್ಲಾಸ್ಟಿಕ್ ಪರದೆಯನ್ನು ನಾವು ಅಳವಡಿಸ್ಕೋಬೇಕು. ಕೊಳದ ಆಳ ಕನಿಷ್ಠ 1.5 meter ಇರಬೇಕು. ಕೊಳದ ನೀರಿನ ಉಷ್ಣಾಂಶ ಸರಾಸರಿ 25-35 degrees Celsius ಇರಬೇಕು. ರಸಸಾರ 6.5-8.5 ಇದ್ದರೆ ಸಾಕು. ಇನ್ನು ಕರಗಿದ ಆಮ್ಲಜನಕದ ಬಗ್ಗೆ ಹೇಳೋದಾದರೆ ಕನಿಷ್ಠ 5-6 PPM ಇರಬೇಕು. ಕೊಳದ ನೀರಿನ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೆ ಮೀನು ಮರಿ ಬಿತ್ತನೆಗೆ 1 week ಮುಂಚಿತವಾಗಿ ಹಸಿ ಸಗಣಿಯನ್ನು ನಾವು 1 acre 1 ton ನೀರಿನಲ್ಲಿ ಕಲಸಿ ರಾಡಿ ಮಾಡಿ ಎರಚಬೇಕು. ಮೇಕೆ ಅಥವಾ ಕುರಿಯ ಹಿಕ್ಕೆ ಅಥವಾ ಈ ಕೋಳಿ ಗೊಬ್ಬರವನ್ನು ನಾವು ಬಳಸೋದಾದರೆ 1 acre 800 kg ನಾವು ಹಾಕಬೇಕಾಗುತ್ತೆ. ಮೀನು ಮರಿಗಳ ಬಿತ್ತನೆಯನ್ನು ಗೊಬ್ಬರ ಹಾಕಿದ 2 weeks ನಂತರ ಮೀನು ಮರಿಗಳನ್ನು ಬಿತ್ತನೆ ಮಾಡಬೇಕು. ಏಕತಳಿ ಮೀನು ಸಾಕಾಣಿಕೆಯಲ್ಲಿ ಬೆರಳುದ್ದ ಗಾತ್ರದ ಮರಿಗಳನ್ನು ನಾವು 1 square meter 2-4 ಬಿತ್ತನೆ ಮಾಡಬಹುದು. ಪಂಗೇಶಸ್ ಮತ್ತು ಗೆಂಡೆ ಜಾತಿ ಮೀನುಗಳ ಮಿಶ್ರ ಕೃಷಿ ಮಾಡೋದಾದರೆ 1 acre 4,000 ಮೀನು ಮರಿಗಳಂತೆ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಅದರಲ್ಲಿ ಪಂಗೇಶಸ್ಸನ್ನು 2,800 ಮರಿಗಳು, ಕಟ್ಲಾರೋಹು ಮತ್ತು ಹುಲ್ಲುಗೆಂಡೆ ಸಾಮಾನ್ಯ ಗೆಂಡೆ ಮೀನು ಮರಿಗಳನ್ನು ನಾವು ತಲಾ 300 ಬಿಡಬೇಕಾಗುತ್ತೆ. ಇನ್ನು ಆಹಾರ ಮತ್ತು ಗೊಬ್ಬರದ ನಿರ್ವಹಣೆ ಬಗ್ಗೆ ಹೇಳೋದಾದರೆ, ಕೊಳಗಳಲ್ಲಿ ಮೀನುಗಳ ಸಾಂದ್ರತೆ ಹೆಚ್ಚಿರೋದರಿಂದ ನೈಸರ್ಗಿಕವಾಗಿ ಉತ್ಪತ್ತಿಯಾದಂಥ ಆಹಾರದ ಜೊತೆಗೆ ಪೂರಕ ಆಹಾರವನ್ನು ನೀಡೋದರಿಂದ ಉತ್ತಮ ಇಳುವರಿಯನ್ನು ನಾವು ಪಡಿಬೋದು. ಪ್ರಾರಂಭದ ಹಂತದಲ್ಲಿ ಸಾಂಪ್ರದಾಯಿಕ ಆಹಾರಗಳಾದ ಅಕ್ಕಿ ತೌಡು ಮತ್ತು ಶೇಂಗಾ ಹಿಂಡಿ ಮಿಶ್ರಣವನ್ನು ನಾವು 1:1 ratio ಬೆರೆಸಿ ಮರಿಗಳಿಗೆ ಪುಡಿಯ ರೂಪದಲ್ಲಿ ನಾವು ನೀಡಬಹುದು. ಇದನ್ನು ಶಾವಿಗೆ ಹೊರಳಿನಲ್ಲಿ ಹಾಕಿ ಒತ್ತಿ ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೋಬೇಕು. ಮೀನು ಮರಿಗಳನ್ನು ಬಿತ್ತಿದ ಮೊದಲ 3 ಅಕ್ಕಿ ತೌಡು, ಶೇಂಗಾ ಹಿಂಡಿ ಮಿಶ್ರಣ ಹಾಗೂ ಸಣ್ಣ ಹರಳಿನ ರೂಪದ ತೇಲುವ ಆಹಾರಗಳನ್ನು ದೇಹದ ತೂಕದ 10% 4 ನಂತರ ದೇಹದ ತೂಕದ 5% ನಾವು ನೀಡಬೇಕಾಗುತ್ತೆ. ಮೀನುಗಳು ಉತ್ತಮ ಬೆಳವಣಿಗೆಗೆ ತೇಲುವ ಆಹಾರವನ್ನು ನಾವು ಪೂರ್ವಕವಾಗಿ ಆಹಾರವಾಗಿ ನೀಡಬೇಕಾಗುತ್ತೆ. ಆಹಾರವನ್ನು ಪ್ರತಿ 1,000 ಮರಿಗಳಿಗೆ ನಾವು ಅಂದಾಜು ಮಾಡೋದಾದರೆ ಮೊದಲ 1.5 kg 600 gramsವರೆಗೂ ನಾವು ಕೊಡಬೇಕಾಗುತ್ತೆ. ಇನ್ನು 4-6 ನಾವು 850-1.5 kg ನಾವು ಕೊಡಬೇಕಾಗುತ್ತೆ. ಅದೇ ರೀತಿ 7-9 1.75 kg 1.25 kg ನಾವು ಕೊಡಬೇಕಾಗುತ್ತೆ. ಅದೇ ಥರ ಹತ್ತರಿಂದ 12 ತಿಂಗಳಿಗೆ ನಾವು 3 kg ಮೂರು ಮುಕ್ಕಾಲು ಕೆಜಿವರೆಗೂ ನಾವು ಆಹಾರವನ್ನು ಕೊಡುವುದನ್ನು ಏರಿಸಬೇಕಾಗುತ್ತೆ. ಹಸಿ ಸಗಣಿಯನ್ನು ಪ್ರತಿ ತಿಂಗಳು ಎಕರೆಗೆ 400 kg ಬಗ್ಗಡದ ರೂಪದಲ್ಲಿ ಕೊಳದ ಎಲ್ಲ ಭಾಗಕ್ಕೂ ಹರಡಬೇಕು. ಇದರಿಂದ ನೈಸರ್ಗಿಕ ಆಹಾರದ ಉತ್ಪತ್ತಿ ನಿರಂತರವಾಗಿರುತ್ತೆ. ತಿಂಗಳಿಗೆ ಒಂದು ಬಾರಿಯಂತೆ ಎಕರೆಗೆ 8-10 kg ಸುಣ್ಣವನ್ನು ನಾವು ಪುಡಿ ರೂಪದಲ್ಲಿ ಏರಿಸಬೇಕು. ಇದರಿಂದ ರಸಸಾರದ ನಿರ್ವಹಣೆ ಆಗುತ್ತೆ. ಇನ್ನು ರೋಗಗಳು ಮತ್ತು ಅವುಗಳ ನಿವಾರಣೆ ಬಗ್ಗೆ ಹೇಳೋದಾದರೆ, ಸಾಮಾನ್ಯವಾಗಿ ಈ ಮೀನುಗಳಲ್ಲಿ ಮೀನಿನ ಈಜುರೆಕ್ಕೆ ಮತ್ತು ಬಾಲದ ರೆಕ್ಕೆ ಕೊಳೆಯೋದು, ಬಿಳಿ ಚುಕ್ಕೆ ರೋಗಗಳು ಕಂಡುಬರ್ತವೆ. ನೀರಿನ ಗುಣಮಟ್ಟವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳೋದ್ರಿಂದ ಈ ರೋಗಗಳನ್ನು ಸ್ವಲ್ಪ ಮಟ್ಟಿಗೆ ನಾವು ಸುಧಾರಿಸ್ಕೊಳ್ಬೋದು. ಅಕಸ್ಮಾತ್ತಾಗಿ ರೋಗ ಕಂಡುಬಂದಲ್ಲಿ ಅಂಥ ಮೀನುಗಳನ್ನು ನಾವು ಬೇರ್ಪಡಿಸಿ 15-30 g 1 L ಮಿಶ್ರಿತ ಉಪ್ಪಿನ ದ್ರಾವಣದಲ್ಲಿ ನಾವು ಅದ್ದೋದ್ರಿಂದ ಅಥವಾ 0.5-1 PPM ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ದ್ರಾವಣದಲ್ಲಿ ನಾವು ಅದ್ದೋದ್ರಿಂದ ಈ ರೋಗಗಳನ್ನು ನಾವು ತಡೆಗಟ್ಟಬಹುದು. ಈ ಮೀನುಗಳು ಕಟಾವಿಗೆ ಬರೋದು ಸುಮಾರು 8-10 ಅವಧಿಗೆ. ಶೇಕಡ 80% ಬದುಕುಳಿಯುವಂಥ ಸಾಧ್ಯತೆ ನಾವು ಈ ಒಂದು ಸಾಕಾಣಿಕೆಯಲ್ಲಿ ಈ ತಳಿಯಲ್ಲಿ ನಾವು ಕಾಣಬಹುದು. ಮತ್ತು ಪ್ರತಿ ಮೀನು ಸುಮಾರು 1-1.5 kg ಗಾತ್ರ ಬೆಳೆಯುತ್ತೆ. ಆಗ ನಾವು ಎಳೆಬೆಲೆಯ ಸಹಾಯದಿಂದ ಹಿಡಿದು ನಾವು ಮಾರಾಟ ಮಾಡಬಹುದು. ಈ ಮೀನು ಸಾಕಾಣಿಕೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ನೀವು ಸಂಪರ್ಕಿಸ್ಬೋದು. ನನ್ನ ದೂರವಾಣಿ ಸಂಖ್ಯೆ 8-1-9-7761-743. ಧನ್ಯವಾದಗಳು. ಇದುವರೆಗೆ ಪಂಗೋಷಿಯಸ್ ಮೀನು ಸಾಕಣೆ ಕುರಿತು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ಮೀನು ವಿಜ್ಞಾನಿ ಶ್ರೀನಿವಾಸ ಹುಲಕೋಟಿ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಅನಘ ಭಟ್ ಹಾಡಿರುವ ಭಕ್ತಿಗೀತೆ. ಶ್ರೀಕಾಂತ